ಯಾಕಂತಂದ್ರೆ ಈ ತಿಂಗಳಲ್ಲಿ ನಾವು ಅನೇಕ ಮಹತ್ವದ ದಿನಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಮಾರ್ಚ್ 3ನೇ ತಾರೀಕು ವರ್ಲ್ಡ್ ವೈಲ್ಡ್ ಲೈಫ್ ಡೇ, ವಿಶ್ವ ವನ್ಯಜೀವಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟೀಯ ಮಹಿಳಾ ದಿನ ಇದೆ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಮಾರ್ಚ್ 11ನೇ ತಾರೀಕು ವರ್ಲ್ಡ್ ರಿಸೋರ್ಸಸ್ ಡೇ, ವಿಶ್ವ ಸಂಪನ್ಮೂಲಗಳ ದಿನ ಅಂತ ಹೇಳಿ ಆ ದಿವಸವನ್ನ ನಾವು ಗುರುತಿಸ್ತಾ ಇದ್ದೀವಿ. ಮಾರ್ಚ್ 20ನೇ ತಾರೀಕು ವರ್ಲ್ಡ್ ಹೌಸ್ ಸ್ಪ್ಯಾರೋ ಡೇ, ಅಂದ್ರೆ ವಿಶ್ವ ಗುಬ್ಬಚ್ಚಿ ದಿನ ಮಾರ್ಚ್ 20ನೇ ತಾರೀಕು. ಮಾರ್ಚ್ 21ನೇ ತಾರೀಕು ವರ್ಲ್ಡ್ ಫಾರೆಸ್ಟ್ ಡೇ, ವಿಶ್ವ ಅರಣ್ಯ ದಿನ. 22ನೇ ತಾರೀಕು ವರ್ಲ್ಡ್ ವಾಟರ್ ಡೇ, ವಿಶ್ವ ಜಲ ದಿನ. 23ನೇ ತಾರೀಕು ವರ್ಲ್ಡ್ ಮೀಟಿಯರಾಲಜಿಕಲ್ ಡೇ, ವಿಶ್ವ ಹವಾಮಾನ ಶಾಸ್ತ್ರ ದಿನ. ಮಾರ್ಚ್ 23ನೇ ತಾರೀಕು. ಇವು ಮಹತ್ವದ ದಿನಗಳು, ನಮ್ಮ ರೈತರ ದೃಷ್ಟಿಯಿಂದ ಇರಬಹುದು, ಪರಿಸರದ ದೃಷ್ಟಿಯಿಂದ ಇರಬಹುದು, ಇವುಗಳನ್ನು ನಾವು ಆಚರಣೆ ಈ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ತಮಗೆ ಒಂದು ಸಲ ನಾನು ಈ ತಿಂಗಳಲ್ಲಿ ಆಗುವಂತಹ ಏನು ದಿನಗಳದಾವ ಅಥವಾ ಕಾರ್ಯಕ್ರಮಗಳದಾವ ಅದರ ಬಗ್ಗೆ ತಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಟ್ಟೆ. ಇನ್ನು ಮುಖ್ಯವಾದಂತಹ ಹಬ್ಬಗಳು ಈ ತಿಂಗಳಲ್ಲಿ ಅದಾವ, ಒಂದು ಹೋಳಿ ಹುಣ್ಣಿಮೆ, ಆಮೇಲೆ ಯುಗಾದಿ. 7ನೇ ತಾರೀಕು ಹೋಳಿ ಹುಣ್ಣಿಮೆ ಮತ್ತು 22ನೇ ತಾರೀಕು ಯುಗಾದಿ. ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಹೊಸ ವರ್ಷ ಶುರುವಾಗುವುದು ಯುಗಾದಿಯಿಂದ. ಅದೇ ರೀತಿಯಾಗಿ ಮೇಘ ಸಂದೇಶ ಕೂಡ ಯುಗಾದಿಯಿಂದ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದೆ. 14 ವರ್ಷಗಳನ್ನ ಯುಗಾದಿ ದಿವಸ ಪೂರೈಕೆ ಮಾಡಿ 15ನೇ ವರ್ಷಕ್ಕೆ ಈ ಸಲದಿಂದ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಇವತ್ತು ಫೆಬ್ರವರಿ 28 ರಾಷ್ಟೀಯ ವಿಜ್ಞಾನ ದಿನ, ಬಹಳ ಮಹತ್ವದ ದಿನ, ನಮಗೆಲ್ಲರಿಗೂ ಹೆಮ್ಮೆ ಪಡುವಂತಹ ದಿನ. ಸರ್ ಸಿವಿ ರಾಮನ್ ಅವರು ಜಗತ್ತಿಗೆ ರಾಮನ್ ಪರಿಣಾಮ ಅನ್ನುವಂತಹ ಪ್ರಬಂಧವನ್ನ ಕೊಟ್ಟಂತಹ ದಿನ. ಆಕಾಶ ಯಾಕೆ ನೀಲಿ ಕಾಣುತ್ತದ ಅನ್ನುವಂತಹ ಒಂದು ಪ್ರಶ್ನೆಗೆ ಇಡೀ ವಿಜ್ಞಾನಿಗಳ ಸಂಕುಲ ಅವತ್ತು ಪ್ರಶ್ನೆಗೆ ಉತ್ತರವನ್ನು ಹುಡುಕಾಡ್ತಾ ಇತ್ತು. ಅಂತಹ ಸಂದರ್ಭದೊಳಗೆ ಸರ್ ಸಿವಿ ರಾಮನ್ ಅವರು ಜಗತ್ತಿಗೆ ತಿಳಿಸಿಕೊಟ್ಟಂತಹ ದಿನ. ಅದಕ್ಕೆ ಈ ದಿನವನ್ನ ನಾವು ಹೆಮ್ಮೆಯಿಂದ ರಾಷ್ಟೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದೊಂದು ವಿಷಯವನ್ನ ಇಟ್ಟುಕೊಂಡು ಅಥವಾ ಒಂದು ಧ್ಯೇಯವನ್ನ ಇಟ್ಟುಕೊಂಡು ದಿನವನ್ನ ಆಚರಣೆ ಮಾಡುವುದು ರೂಢಿ. ಈ ಸಲದ ಧ್ಯೇಯ ಅಂತಂದ್ರೆ ಗ್ಲೋಬಲ್ ಸೈನ್ಸ್ ಫಾರ್ ಗ್ಲೋಬಲ್ ವೆಲ್ ಬೀಯಿಂಗ್ ಅಂತೇಳಿ, ಅಂದ್ರೆ ವಿಜ್ಞಾನವನ್ನ ವಿಶ್ವ ಕಲ್ಯಾಣಕ್ಕಾಗಿ, ವಿಶ್ವದ ಪ್ರಗತಿಗಾಗಿ ನಾವು ಬಳಸಬೇಕು ಅನ್ನುವಂತಹ ಒಂದು ಧ್ಯೇಯ ಇಟ್ಟುಕೊಂಡು ಈ ಸಲದ ವಿಜ್ಞಾನ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಈ ವಾರದೊಳಗೆ ಈಗಾಗಲೇ ಹೇಳದಂಗ ಮಾರ್ಚ್ 3ನೇ ತಾರೀಕು ವರ್ಲ್ಡ್ ವೈಲ್ಡ್ ಲೈಫ್ ಡೇ, ವಿಶ್ವ ವನ್ಯಜೀವಿ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆತ್ಮೀಯರೆ, ಇವತ್ತಿನ ದಿವಸ ನಾವು ನೋಡಿದ್ರೆ ಬಹಳ ಶೋಚನೀಯವಾದಂತಹ ಒಂದು ಪರಿಸ್ಥಿತಿ ಅದ ಅಂತ ಹೇಳಿ ಹೇಳಬಹುದು. ವನ್ಯಜೀವಿಗಳ ನಾಶ ಅವ್ಯಾಹತವಾಗಿ ನಡೆದದ. ನಾವು ಮಾಡುವಂತಹ ಕಾರ್ಯಗಳಿಂದಾಗಿ ವನ್ಯಜೀವಿಗಳಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ತನಕ ಸುಮಾರು 50 ವರ್ಷಗಳಲ್ಲಿ 70% ವನ್ಯಜೀವಿಗಳು ನಾಶ ಹೊಂದ್ಯಾವ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಕೇವಲ ಉಳಿದಿದ್ದು 30%, ಅದನ್ನ ನಾವು ಉಳಿಸಿ ಬೆಳೆಸುವಂತಹ ಒಂದು ಕೆಲಸವನ್ನ ಇವತ್ತಿನ ದಿವಸ ಮಾಡಬೇಕಾಗಿದೆ. ನಾವೇನು ಅರಣ್ಯ ನಾಶ ಮಾಡ್ತಾ ಇದ್ದೀವಿ, ಭೂಮಿಯ ಸಂಪನ್ಮೂಲಗಳನ್ನ ಅತಿಯಾಗಿ ಬಳಕೆ ಮಾಡ್ತಾ ಇದ್ದೀವಿ, ಅದರಿಂದ ಮಾಲಿನ್ಯ ಉಂಟಾಗುವಂತಹ ಒಂದು ಪರಿಸ್ಥಿತಿ ಅದ. ಹೀಗಾಗಿ ಜಾಗತಿಕ ತಾಪಮಾನದೊಳಗೆ ಸಹಿತ ಏರ್ಪೇರು ಆಗ್ತಾ ಇದೆ. ಅದರಿಂದಾಗಿ ನಮ್ಮ ಪರಿಸರದ ಮೇಲೆ ಪರಿಣಾಮ ಆಗ್ತಾ ಇದೆ, ನಮ್ಮ ಹಂಗಾಮುಗಳ ಮೇಲೆ ಪರಿಣಾಮ ಆಗ್ತಾ ಇದೆ. ಹೀಗಾಗಿ ಎಲ್ಲಾ ದೃಷ್ಟಿಯಿಂದನೂ ಹೇಳಬೇಕಾಯ್ತಪ್ಪ ಅಂತಂದ್ರೆ ನಾವು ಮಾಡುವಂತಹ ಕೆಲಸಗಳಿಂದಾಗಿ ವನ್ಯಜೀವಿಗಳ ಮೇಲೆ ತೊಂದರೆ ಆಗ್ತಾ ಇದೆ, ಸಂಪನ್ಮೂಲಗಳ ಮೇಲೆ ಒತ್ತಡ ಬೀಳ್ತಾ ಇದೆ, ಅರಣ್ಯಗಳು ನಾಶ ಆಗ್ತಾ ಇದ್ದಾವೆ, ಆಮೇಲೆ ಸಮುದ್ರದೊಳಗಿನ ಲೈಫ್ ಕೂಡ ಇವತ್ತು ಬಹಳಷ್ಟು ಹಿಂಸೆಗೆ ಒಳಗಾಗಿದೆ ಅಂತ ಹೇಳಿ ಹೇಳಬಹುದು. ನಾವು ಕೃಷಿ ಭೂಮಿಯನ್ನು ಹೆಚ್ಚು ಮಾಡುವಂತಹ ಸಂದರ್ಭ ಇರಬಹುದು, ಅಥವಾ ನಮ್ಮ ವಸತಿ ಪ್ರದೇಶಗಳನ್ನು ಹೆಚ್ಚು ಮಾಡುವಂತಹ ಒಂದು ಸಂದರ್ಭ ಇರಬಹುದು, ಆಧುನೀಕರಣ ಮಾಡುವಂತಹ ಸಂದರ್ಭ ಇರಬಹುದು, ರಸ್ತೆಗಳನ್ನ ನಿರ್ಮಾಣ ಮಾಡುವಂತಹದ್ದಿರಬಹುದು, ಡ್ಯಾಮ್ಗಳನ್ನ ನಿರ್ಮಾಣ ಮಾಡುವಂತಹದ್ದಿರಬಹುದು, ಹಿಂಗ ಏನು ನಾವು ನಮ್ಮ ಪ್ರಗತಿ ಸಲುವಾಗಿ ಮಾಡ್ತಾ ಇದ್ದೀವಿ ಅವೆಲ್ಲ ನಮ್ಮ ಜೀವಿಗಳಿಗೆ ಮಾರಕವಾಗಿ ಪರಿಣಮಿಸ್ತಾ ಇದ್ದಾವೆ ಅನ್ನುವಂಥದ್ದು ದಿಟವಾದಂತಹ ಒಂದು ಸತ್ಯ ಅಂತ ಹೇಳಿ ಹೇಳಬಹುದು. ಅದಕ್ಕೆ ನಾವು ಇವತ್ತಿನ ದಿವಸ ಇದರ ಕಡೆ ಬಹಳಷ್ಟು ಗಮನ ಕೊಡಬೇಕು. ಒಂದು ವೇಳೆ ಎಲ್ಲಾ ಜೀವಿಗಳು ನಾಶ ಆದವು ಅಂತಂದ್ರೆ ಈ ಭೂಮಿ ಮೇಲಿಂದು ಮನುಷ್ಯಗ ಸಹಿತ ಬದುಕುವುದಕ್ಕೆ ಯಾವುದೇ ಒಂದು ಆಧಾರ ಇರಲಾರದಂಗಾಗ್ತದೆ. ಈ ಜೀವಿಗಳು ಇರೋದ್ರಿಂದಲೇ ಮತ್ತು ಸಸ್ಯವರ್ಗ ಇರೋದ್ರಿಂದಲೇ ನಮ್ಮ ಜೀವನ ಸುಗಮವಾಗಿ ಸಾಗಿದೆ. ಒಂದ್ ವೇಳೆ ಆ ಜೀವಿಗಳು ಇಲ್ಲ ಅಂತಂದ್ರೆ ನಾವು ಕೂಡ ಇರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸತ್ಯವನ್ನ ನಾವು ಅರಿಬೇಕಾಗಿದೆ. ಈ ಸಲದ ವನ್ಯಜೀವಿ ದಿನದ ಧ್ಯೇಯ ಅಂತಂದ್ರೆ ಪಾರ್ಟ್ನರ್ಶಿಪ್ಸ್ ಫಾರ್ ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ಅಂತೇಳಿ, ಅಂದ್ರೆ ಈ ವನ್ಯಜೀವಿಗಳ ಸಂರಕ್ಷಣೆಗಾಗಿ ನಾವು ಸಹಭಾಗಿತ್ವದೊಳಗೆ ಕೆಲಸ ಮಾಡಬೇಕು. ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಜನರ ಸಮುದಾಯಗಳೇನಿರ್ತಾವ, ಸ್ಥಳೀಯ ಸಮುದಾಯಗಳು, ಅವು ಒಂದಕ್ಕೊಂದು ಸಹಕಾರ ನೀಡಿ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂತಹ ಕಾರ್ಯದ ಕಡೆ ಗಮನ ಹರಿಸಬೇಕಾಗಿದೆ ಅನ್ನುವಂತಹ ವಿಚಾರ ಇಲ್ಲಿದೆ. ಸಹಕಾರ ಇರಲಾರದೆ ನಾವು ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಒಂದು ಕೈ ಜೊತೆಗೆ ಇನ್ನೊಂದು ಕೈ ಕೊಡಬೇಕು. ಹಂಗ ಆ ಕೈಗಳ ಸಂಖ್ಯೆ ಹೆಚ್ಚಾಯಿತು ಅಂತಂದ್ರೆ ನಾವು ಯಾವುದೇ ಕಾರ್ಯವನ್ನ ಸಾಧನೆ ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ತತ್ವ ಇದರ ಹಿನ್ನೆಲೆ. ಅದಕ್ಕೆ ಈ ವರ್ಷ ನಾವೆಲ್ಲರೂ ಕೂಡಿ ಇದರ ಕಡೆ ಗಮನ ಕೊಡೋಣ. ಇದೊಂದೇ ವರ್ಷ ಅಂತಲ್ಲ, ಪ್ರತಿ ದಿನ ಸಹಿತ ಮುಂದಿನ ವರ್ಷಗಳಲ್ಲಿ ನಾವು ನಮ್ಮಲ್ಲಿ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಿ ಭೂಮಿಯ ಒಂದು ಉಳಿವಿಗಾಗಿ ಪ್ರತಿಜ್ಞೆ ಮಾಡೋಣ ಅಂತೇಳಿ ಈ ಸಂದರ್ಭದೊಳಗೆ ಅನ್ಕೊಳ್ಳೋಣ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಆಂಟೋನಿಯೋ ಗುಟೆರೆಸ್ ಅವರು ಈ ಸಲದ ಸಂದೇಶವನ್ನ ನೀಡಿದ್ದಾರೆ. ಅವರ ಸಂದೇಶ ಏನದ ಅನ್ನೋದನ್ನ ನಾವು ಈಗ ಸಂಕ್ಷಿಪ್ತವಾಗಿ ನೋಡೋಣ. ವಿಶ್ವ ವನ್ಯಜೀವಿ ದಿನದಂದು ನಮ್ಮ ಗ್ರಹದಲ್ಲಿನ ಜೀವನದ ಭವ್ಯವಾದ ವೈವಿಧ್ಯತೆಯನ್ನ ರಕ್ಷಿಸುವಂತಹ ನಮ್ಮ ಜವಾಬ್ದಾರಿಯನ್ನ ನಾವು ಪ್ರತಿನಿಧಿಸ್ತಾ ಇದ್ದೇವೆ. ಮತ್ತು ನಮ್ಮ ಹೀನಾಯ ವೈಫಲ್ಯ ಇಲ್ಲಿ ತನಕ ಏನಿದೆ ಅದನ್ನ ನಾವು ಒಪ್ಪಬೇಕು ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಮಾನವನ ಚಟುವಟಿಕೆಗಳಿಂದಾಗಿ ಏನಾಗ್ತಾ ಇದೆ ಅಂತಂದ್ರೆ ನದಿಗಳು, ಸಮುದ್ರಗಳು, ಸಾಗರಗಳಿಗೆ ಮತ್ತು ಸರೋವರಗಳಿಗೆ ತ್ಯಾಜ್ಯವನ್ನ ಹಾಕ್ತಾ ಇದ್ದಾವೆ. ಆವಾಸ ಸ್ಥಾನಗಳು ನಾಶ ಆಗ್ತಾ ಇದ್ದಾವೆ. ಎಲ್ಲೆಲ್ಲಿ ಜೀವ ವೈವಿಧ್ಯ ಇದೆ ಅಂತ ಹ್ಯಾಬಿಟ್ಯಾಟ್ಗಳು, ಆವಾಸ ಸ್ಥಾನಗಳು ನಾಶ ಆಗ್ತಾ ಇದ್ದಾವ. ಪಳೆಯುಳಿಕೆ ಇಂಧನಗಳಿಂದ ಮಾಲಿನ್ಯ ಆಗ್ತಾ ಇದೆ. ಇದರಿಂದಾಗಿ ಹವಾಮಾನದ ಆರೋಗ್ಯ ಕೆಡ್ತಾ ಇದೆ. ಪರಿಸರ ಮಾಲಿನ್ಯದಿಂದಾಗಿ ಲಕ್ಷಾಂತರ ಜಾತಿಗಳು ಇವತ್ತು ಅಳಿವಿನ ಅಂಚಿನೊಳಗದಾವ. ಪ್ರಕೃತಿಯ ಮೇಲಿನ ಈ ಯುದ್ಧವನ್ನ ನಾವು ಕೊನೆಗೊಳಿಸಬೇಕು. ಒಳ್ಳೆಯ ಸಂತೋಷದ ಸುದ್ದಿ ಅಂತಂದ್ರೆ ನಮ್ಮಲ್ಲಿ ಪರಿಕರಗಳು ಅದಾವ, ಸಾಧನ ಸಲಕರಣೆಗಳದಾವ, ಸಾಕಷ್ಟು ಜ್ಞಾನ ಇದೆ. ಅದರ ಜೊತೆಗೆ ಮುಖ್ಯವಾಗಿ ಪರಿಹಾರಗಳದಾವ. ಈ ವರ್ಷ ಅಳಿವಿನ ಅಂಚಿನೊಳಗಿರುವಂತಹ ಪ್ರಭೇದಗಳಲ್ಲಿನ ಅಂತಾರಾಷ್ಟೀಯ ವ್ಯಾಪಾರದ ಸಮಾವೇಶದ 50ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಇದು ಸಾವಿರಾರು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ರಕ್ಷಿಸುವುದಕ್ಕೆ ಇಲ್ಲಿ ತನಕ ಸಹಾಯ ಮಾಡಿದೆ. ಕಳೆದ ವರ್ಷ ಕುನ್ಮಿಂಗ್ ಮತ್ತು ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ನ ಒಪ್ಪಂದ ನಮ್ಮ ಗ್ರಹವನ್ನು ಈಗಾಗಲೇ ಏನು ತೊಂದರೆಯಾಗಿದೆ ವಾತಾವರಣದ ವೈಪರೀತ್ಯದಿಂದಾಗಿ ಅದನ್ನು ಗುಣಪಡಿಸುವಂತಹ ಹಾದಿಯೊಳಗೆ ಈ ಒಂದು ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಏನದ, ಇದರ ಒಪ್ಪಂದ ಒಂದು ಪ್ರಮುಖವಾದಂತಹ ಹೆಜ್ಜೆಯಾಗಿದೆ. ಈ ವರ್ಷದ ಧ್ಯೇಯ ವನ್ಯಜೀವಿ ಸಂರಕ್ಷಣೆಗಾಗಿ ಪಾಲುದಾರಿಕೆಗಳು. ನಾವು ನಮ್ಮ ಬದ್ದತೆಯನ್ನು ಕ್ರಿಯೆಯಾಗಿ ಪರಿವರ್ತನೆ ಮಾಡಬೇಕು. ಅದಕ್ಕಾಗಿ ಸರ್ಕಾರಗಳು, ನಾಗರಿಕ ಸಮಾಜ ಮತ್ತು ಖಾಸಗಿ ವಲಯದಾದ್ಯಂತ ಎಲ್ಲರನ್ನೂ ಕೂಡಿಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಅನಿಲಗಳು ಏನು ಹೊರಸೂಸ್ತಾ ಇದ್ದಾವೆ, ಇದನ್ನ ಕಡಿಮೆ ಮಾಡುವುದಕ್ಕೆ ಮತ್ತು ನವೀಕರಿಸಬಹುದಾದಂತಹ ಇಂಧನಗಳ ಬಳಕೆಯ ವೇಗವನ್ನು ಹೆಚ್ಚಿಸುವುದಕ್ಕೆ ಮತ್ತು ಹವಾಮಾನದ ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಾಣ ಮಾಡುವುದಕ್ಕೆ ನಮಗೆ ಈಗ ಹೆಚ್ಚು ದಿಟ್ಟ ಕ್ರಮಗಳ ಅಗತ್ಯ ಇದೆ. ಸ್ಥಳೀಯ ಸಮುದಾಯಗಳು ಮತ್ತು ಸ್ಥಳೀಯ ಜನರ ಧ್ವನಿ ಬಹಳ ಮುಖ್ಯ. ಇವರು ಆಯಾ ಆವಾಸ ಸ್ಥಾನಗಳ ಸಂರಕ್ಷಕರು ಅಂತೇಳಿ ಹೇಳಬಹುದು. ಅದಕ್ಕಾಗಿ ಸ್ಥಳೀಯ ಜನರೇನಿರ್ತಾರೆ, ಸ್ಥಳೀಯ ಸಮುದಾಯಗಳು, ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹವರು, ಅವರಿಗೆ ನಾವು ಬೆಂಬಲ ಸೂಚಿಸಿ ಅವರನ್ನ ಮುಂದೆ ಏರಿಸಬೇಕಾಗಿದೆ. ಇವತ್ತು ಮತ್ತು ಪ್ರತಿ ದಿವಸ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಮತ್ತು ಎಲ್ಲ ಜೀವಿಗಳಿಗೆ ಅಭಿವೃದ್ಧಿಶೀಲ ಭವಿಷ್ಯವನ್ನು ನಿರ್ಮಾಣ ಮಾಡುವುದಕ್ಕೆ ನಾವೆಲ್ಲರೂ ನಮ್ಮ ಪಾತ್ರವನ್ನು ಆಡಬೇಕಾಗಿದೆ ಅನ್ನುವಂತಹ ವಿಚಾರಗಳನ್ನು ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳಾದ ಆಂಟೋನಿಯೋ ಗುಟೆರೆಸ್ ಅವರು ತಮ್ಮ ಸಂದೇಶದೊಳಗೆ ತಿಳಿಸಿದ್ದಾರೆ. ಆತ್ಮೀಯರೆ, ಪರಿಸರದ ಬಗ್ಗೆ ನಾವು ಎಷ್ಟೇ ಕಾಳಜಿ ವಹಿಸಿರೂ ಸಹಿತ ಇವತ್ತಿನ ದಿವಸ ಅದು ಕಡಿಮೆನೆ ಅಂತೇಳಿ ಹೇಳಬಹುದು. ಇವತ್ತು ನಾವು ಒಂದು ಸಣ್ಣ ಹೆಜ್ಜೆಯನ್ನ ತಗೋಬಹುದು. ಅದು ನಾವೆಲ್ಲರೂ ಕೂಡಿ ಕೆಲಸ ಮಾಡೋದ್ರಿಂದ ಅದು ಒಂದು ದೊಡ್ಡ ಹೆಜ್ಜೆ. ಅದಕ್ಕೆ ನಮ್ಮ ಪ್ರಯತ್ನಗಳನ್ನು ನಾವು ಮುಂದುವರಿಸೋಣ. ಆ ಪ್ರಯತ್ನಗಳಿಂದಾಗಿ ಖಂಡಿತವಾಗಿಯೂ ನಮಗೆ ಯಶಸ್ಸು ಸಿಗುತ್ತದ ಅನ್ನುವಂತಹ ಒಂದು ಭರವಸೆಯ ಜೊತೆಗೆ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ಮಾರ್ಚ್ 1ರಿಂದ ಬರುವ ಮಂಗಳವಾರ ಮಾರ್ಚ್ 7ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ವಾತಾವರಣ ಯಾವ ರೀತಿ ಇರಬಹುದು ಅನ್ನುವಂತಹ ಒಂದು ಊಹೆಯನ್ನ ತಾವೆಲ್ಲ ಮಾಡಿಕೊಂಡಿದ್ದೀರಿ. ಹೌದು ಆತ್ಮೀಯರೇ, ಹಿಂದಿನ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು, ಸ್ವಚ್ಛವಾದಂತಹ ಶುಭ್ರ ಬಿಸಿಲಿನ ವಾತಾವರಣ, ಅದೇ ರೀತಿಯಾದಂತಹ ವಾತಾವರಣ ಈಗ ಸಹಿತ ಮುಂದುವರಿತದ. ಈ ವಾರ ಕೂಡ ಇಂಥದ್ದೇ ಒಂದು ಸನ್ನಿವೇಶವನ್ನ ತಾವು ನೋಡಬಹುದು. ಆದರೆ ಉಷ್ಣತೆ ಒಳಗ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ತಾಪಮಾನ ಸರಾಸರಿ 35-36 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು. ಕನಿಷ್ಠ ತಾಪಮಾನ ಕೂಡ ಏರಿಕೆ ಕಾಣಬಹುದು. 24-25 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಇರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ತಜ್ಞರು. ಆಮೇಲೆ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಮೋಡಗಳು ಕಾಣಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಅದನ್ನು ಬಿಟ್ಟರೆ ಉಳಿದ ಎಲ್ಲ ದಿನಗಳಲ್ಲಿ ಒಳ್ಳೆ ಬಿಸಿಲಿನ ವಾತಾವರಣ ಇರ್ತದೆ. ಮತ್ತೆ ನೀವೇನು ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಈಗ ಆ ಕೆಲಸಗಳು ಮತ್ತೆ ಅಬಾಧಿತವಾಗಿ ಸಾಗುವಂತಹ ಎಲ್ಲ ಅನುಕೂಲಗಳು ಈ ವಾರ ಅದಾವ ಅಂತ ಹೇಳಿ ತಜ್ಞರು ಸೂಚಿಸ್ತಾ ಇದ್ದಾರೆ. ಅದರ ಪ್ರಕಾರ ತಾವು ಏನೇನು ಯೋಜನೆ ಮಾಡಿಕೊಳ್ತೀರಿ ಅದನ್ನ ಮಾಡಿಕೊಂಡು ಕಂಟಿನ್ಯೂ ಮಾಡಬಹುದು. ಇದರೊಳಗೆ ಏನಾದರೂ ಬದಲಾವಣೆ ಆದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಅಲ್ಲದೆ ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅದರ ಜೊತೆಗೆ ಮೇಘದೂತ ಅನ್ನುವಂಥದ್ದು ದಾಮಿನಿ ಅನ್ನುವಂಥ ಆಪ್ಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡ್ರೆ ಬಹಳ ಅನುಕೂಲ ನಿಮಗೆ ಆಗ್ತದೆ. ಇದರ ಜೊತೆಗೆ ಇನ್ನೂ ಬೇಕಾದಂತಹ ಆಪ್ಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಈಗ ಚಿಂಚೋಳಿ ತಾಲೂಕಿನ ಯಲ್ಮಾಮಡಿಯ ಕರಬಸಯ್ಯ ಸ್ವಾಮಿ ಮಠಪತಿ ಮತ್ತು ಸಂಗಡಿಗರಿಂದ ತತ್ವ ಪದಗಳು ಕೇಳಲಿದ್ದೀರಿ. ಇನ್ನು ನೋಡಿರಿ ಲೋಕದಾಟಣ್ಣ ಸುಳ್ಳಿಲ್ಲೋ ಅಣ್ಣ ಮಳು ಜನರಿಗೆ ತಿಳಿಯೋದಿಲ್ಲಣ್ಣ ಜೊಳ್ಳು ಜೊಟ್ಟೊಂದಾರು ತೈತೆ ಒಳ್ಳೆ ಬೀದೊಂದು ಉಳಿವು ತೈತೆ ಮಳ ಹಾದರ ಕುಳಿಯ ಹಾಂಗ ಕಲ್ವಲ್ಲಿಗೆ ಜಗವು ಐತಣ್ಣ ಸುಳ್ಳಿಲ್ಲೋ ಅಣ್ಣ ಮುಂದಾಗುವ ಸಂದು ಕೇಳೆಣ್ಣ ಈ ಮಂದ ಮತಿಗಳು ಎಂದು ಎಂದು ಅನ್ನುತ್ತಾರಣ್ಣ ಅಂದು ಎಂದು ಅನ್ನ ಬೇಡರಿ ಸಂದ ಮಂದಿನೊಳಗೆ ಬಂತು ಅನ್ನ ಕರಿಮರಿ ಕಾಣದೇನು ಧರಣಿ ಮೇಲೆ ಬಿದು ಹುರಳೀರಣ್ಣ ಅಂದು ಜನರಿಗೆ ಸುಖವೂ ಇಲ್ಲಣ್ಣ ಸೆರೆಗಂಜಿ ಕಾಣದ ಮುಂದೆ ಮನಿ ಮನಿ ತಿರುಗುತ್ತಾಳಣ್ಣ ಮಂಜು ಮಳೆಗಳ ಮುಗಿ ಸೇರವು ಗಂಜಿಯಾದಳು ಭೂಮು ತಾಯಿ ಉಂಡು ಎಂದಲ ಪತ್ರಳಿಯಂತೆ ಹಾರಿ ಹೋಗು ಜಗವು ಒಂದಣ್ಣ ಸುಳ್ಳಿಲ್ಲೋ ಅಣ್ಣ ಕಲ್ಲು ಕೋಳಿ ಕೂಗುತ್ತಾದಣ್ಣ ಬಲ್ಲಿದ್ದ ಶರಣರು ಉಳವೆ ಬಿಟ್ಟು ಹೊರಡುತ್ತಾರಣ್ಣ ಅಲ್ಲ ಹೌದು ಎಂಬ ಮಾತು ಬಲ್ಲ ಜ್ಞಾನಿಗಳಿಗೆ ಗೊತ್ತು ಅಲ್ಲ ಮಾಪರು ಬರುವ ಕಾಲ ಕಲ್ಲು ವಲ್ಲಿಗೆ ಜಗವು ಬಂದಣ್ಣ ಕಾಡ ಕಂಟಿ ಮೈಯುತ್ತಾಳಣ್ಣ ಈ ರೂಢಿ ಒಳಗ ವಾಡಿ ಒಡೆಯ ನುಂಗುತ್ತಾಳಣ್ಣ ಕಾಡ ಮನೆಯ ಕರಿಯ ಬರುವ ರೂಢಿ ತುಂಬಾ ಉರಿಯ ನೇಳುವುದು ಓಡಿ ಹೋದರೆ ಜಾಗ ಸಿಗದಣ್ಣ ಸುಳ್ಳಿಲ್ಲೋ ಅಣ್ಣ ಮಳ್ಳು ಜನರಿಗೆ ತಿಳಿಯೋದಿಲ್ಲಣ್ಣ ಸಿದ್ಧ ಸಿದ್ಧ ಗುದ್ದು ತಾಳಣ್ಣ ಈ ಸಿದ್ಧ ಶಂಕರಿ ಹದ್ದು ಕಾಗಿ ಚೆಲ್ಲುತ್ತಾಳಣ್ಣ ವೇದ ಭೂತ ಎತ್ತ ಹೋಗು ಅಷ್ಟ ಜ್ಯೋತಿ ನಷ್ಟ ನಾಗುವ ರೊಟ್ಟಿ ಕಾಣದ ಹೊಟ್ಟೆ ತುಂಬ ರಟ್ಟ ಮತಗಳು ಕೆಟ್ಟವಣ್ಣ ಸುಳ್ಳಿಲ್ಲೋ ಅಣ್ಣ ಮಳ್ಳು ಜನರಿಗೆ ತಿಳಿಯೋದಿಲ್ಲಣ್ಣ ಸತ್ಯ ಶರಣರು ಸಾರುತ್ತಾರಣ್ಣ ಇವರೆತ್ತು ಕಾಣ ಕೈಲಿ ಕೆತ್ತಿ ಬಿತ್ತು ಬೇಕಣ್ಣ ಹತ್ತಿ ಎಣ್ಣಿ ಎಣ್ಣಿ ಸಿಗದೆ ಹತ್ತು ಗಾವಕ್ಕೆ ಸಂತಿಯಾಗುವುದು ಭತ್ತ ಮುತ್ತು ಒಂದೇ ಸಮನೆ ಮಾರುವಾದ ಮತ್ತೆ ಜನರಿಗೆ ತಿಳಿಯುವುದಿಲ್ಲಣ್ಣ ದುಡ್ಡಿಗೊಂದು ಮಯ್ಯ ನೀರಣ್ಣ ಈ ದ್ವಾರ ಮನೆಯೊಳಗೆ ತುಮಟಿಗೊಂದು ತುಮಟಿ ನೋಡಣ್ಣ ಮೂರುವರಕ್ಕೆ ಸೇರು ಮಾಡುವ ವೀರಶೈವ ಜಾತಿ ಜರಿವರು ವೀರಬಸವ ಬರುವ ಕಾಲಕ್ಕೆ ನೂರು ಕುಲಗಳು ಏಕ ಒಂದಣ್ಣ ಹಣ್ಣಿಗೊಂದು ಹೆಣ್ಣು ನೋಡಣ್ಣ ಈ ಭೋಗ ನೀರ ಮೇಲೆ ಏರಿ ಕೂಗಣ್ಣ ಹೇಳು ಕೇಳಲು ನಿಂತು ಹೋದವಣ್ಣ ಈ ಕುಳ ಜನರಿ ಕೆಡವೇಳ ಒದಗಿ ಬಂತಣ್ಣ ಸುಳ್ಳಿಲ್ಲೋ ಅಣ್ಣ ಮಳ್ಳು ಜನರಿಗೆ ತಿಳಿಯುವುದಿಲ್ಲಣ್ಣ ಕೂಸು ಬಸುರಗ ಕುಶಿಲ ಕೇಳಣ್ಣ ಈ ಬಸವ ಸಾಕ್ಷಿ ಕುಸಿ ಹೋಗದೆ ಒಂಬತ್ತು ತಿಂಗಾಳು ಕಡೆನೆ ಎಂಟಣ್ಣು ಮಡೆ ಒಡೆಯ ಪಟ್ಟಕ್ಕೆ ಬರವು ತಾನಣ್ಣ ಸುಳ್ಳಿಲ್ಲೋ ಅಣ್ಣ ಮಳ್ಳು ಜನರಿಗೆ ತಿಳಿಯುವುದಿಲ್ಲಣ್ಣ ಇನ್ನೂ ನೋಡಿರಿ ಲೋಕದಾಟಣ್ಣ ಸುಳ್ಳಿಲ್ಲೋ ಅಣ್ಣ ಮಳ್ಳು ಜನರಿಗೆ ತಿಳಿಯುವುದಿಲ್ಲಣ್ಣ ಇನ್ನೂ ನೋಡಿರಿ ಲೋಕದಾಟಣ್ಣ ಸುಳ್ಳಿಲ್ಲೋ ಅಣ್ಣ ಮಳ್ಳು ಜನರಿಗೆ ತಿಳಿಯುವುದಿಲ್ಲಣ್ಣ ನರರು ಮೊಗಳೇನೋ ಮಾಡುವರು ನಿರಮಾನಿ ಸುನಕ ಸದ್ಗುರುವಿನ ದಯ ತೀರೋ ತನಕ ಆ ಸದ್ಗುರುವಿನ ದಯ ತೀರೋ ತನಕ ಆ ರೀತಿ ಪ್ರೀತಿ ಅರಿಯಾದವರು ಮಗ ಯಾತಕ್ಕ ಬೇಕಪ್ಪ ಪಾತಕ್ಕ ಜನರು ಮಾತು ಮಾತಿಗೆ ಮತನ ಬೆಳೆಸುವರು ತಮ್ಮ ಜಾತಿ ಸೂತಕದ್ದೋಳು ಬಿದ್ದು ಹೊರಳುವರು ಸದ್ಗುರುವಿನ ದಯ ತೀರೋ ತನಕ ನರರು ಮಗಳೇನೋ ಮಾಡುವರು ನಿರ್ಮಾನಿ ಸುನಕ ಸದ್ಗುರುವಿನ ದಯ ಈರೋ ತನಕ ದ್ರೌಪದಿಗೆ ಯಾವ ಬಂತು ಆ ದುಶ್ವಾಸ ಸಿರಿ ಸೆಳೆದು ಸ್ವತು ದಾಸತ್ತು ಆಗ ಧ್ಯಾನ ಮಾಡಳ ತನ್ನ ಸದ್ಗುರುವಿನ ಕುರಿತು ಆಗ ಕೃಷ್ಣನೀಗರುವಾಯಿತು ಆ ನಾಚು ಬಾರದು ಇದುವೆಲ್ಲ ನೋಡಿ ಸದ್ಗುರುವಿನ ದಯ ಈರೋ ತನಕ ದ್ರೌಪದಿಗೆ ಯಾವ ಬಂತು ಆ ದುಶ್ವಾಸ ಸಿರಿ ಸೆಳೆದು ಸ್ವತು ವ್ಯಾಸತ್ತು ಆಗ ಧ್ಯಾನ ಮಾಡಳ ತನ್ನ ಸದ್ಗುರುವಿನ ಕುರಿತು ಆಗ ಕೃಷ್ಣನೀಗರುವಾಯಿತು ಮಾತು ಬಾರದು ಇದುವೆಲೆ ನೋಡಿ ಆ ಸದ್ಗುರುವಿನ ದಯ ಈರೋ ತನಕ ಕನಸಿನೊಳಗೆ ಭಿಕ್ಷವ ಬೇಡಿ ಹರಿಚಂದ್ರ ಕವಿ ಸೋಮಿತ್ರ ಬೇಕದಷ್ಟು ಕಾಡಿ ತಾನೇ ಹೋದನು ಮಣ್ಣುಗೂಡಿ ಕತ್ತೇನು ಬಲ್ಲಾದು ಕರಿಯ ಗಡಬು ಅದು ತಿಪ್ಪಿ ಮ್ಯಾಲಿನೇ ಚಗಳು ತಿನ್ನುವ ಸ್ವಭಾವದು ನಮ್ಮ ಲದ್ದಾಗಲ್ಲರಿ ಯಾತಕ ಬೋಧ ಸದ್ಗುರವಿನದಯ ಈರೋ ತನಕ ಕನಸಿನ ಒಳಗೆ ಭಿಕ್ಷವ ಬೇಡಿ ಹರಿಚಂದ್ರ ಗವಿ ಸ್ವಾಮಿತ್ರ ಜಗದಷ್ಟು ಕಾಡಿ ತಾನೇ ಹೋದನು ಮಣ್ಣು ಗೂಡಿ ನಮ್ಮ ದತ್ತಾಪುತ್ರರಿಗೆಲ್ಲ ಸದ್ಗುರವಿನ ಬೋಧ ಸದ್ಗುರವಿನ ದಯ ಈರೋ ತನಕ ನರರು ಮೊಗಳೇನೋ ಮಾಡುವರು ಜರಮಾನಿ ಸುನಕ ಸದ್ಗುರವಿನ ದಯ ಈರೋ ತನಕ ಸದ್ಗುರವಿನ ದಯ ಈರೋ ತನಕ ನರರು ಮೊಗಳೇನು ಮಾಡುವರು ಜರಮಾನಿ ಸುನಕ ಸದ್ಗುರವೀನ ದಯ ಈರೋ ತನಕ ಸದ್ಗುರವೀನ ಸದ್ಗುರವೀನ ದಯವೀರೋ ತನಕ ಕೆಲವು ಮನುಷ್ಯ ನೀನಾಗಿಂದಿನ ದಾವಾ ಠಿಕಾಣಿ ಪ್ರಪಂಚ ನೆಮ್ಮುವುದು ಒಣಭ್ರಾಂತಿ ಜಾನಿ ಕೆಲವು ಮನುಷ್ಯ ನೀನಾಗಿಂದಿನ ದಾವಾ ಠಿಕಾಣಿ ಇಂದು ನಾಳೆಂಬಾದು ನೆಮ್ಮಿಲ್ಲೋ ಪ್ರಾಣಿ ಧನ ದ್ರವ್ಯ ದೌಲತ್ತ ಒಂದೇನ ಹಾನಿ ಕೆಲವು ಮನುಜಾನಿನ ಹಿಂದಿನ ದಾವಾಟಿ ಕಾಣಿ ಎಲ್ಲರಿಗೆ ಮಕ್ಕಳಿಗೆ ಮಾಡಿದಿ ಸ್ವಾತಿ ಬಾಡಿಗೆ ಎತ್ತಿ ನಂಗ ನಿದುಡದು ಸಾಕಿ ನೀ ಕೊಡುವ ಗೆತ್ತವರ ಹಿಂದಿನ ಬಾಕಿ ಋಣ ತೀರಿ ಹೋದ ಮ್ಯಾಲ ಕಣವಾರಾಗಾಕಿ ಪ್ರಪಂಚ ನೆಮ್ಮುವುದು ಒಣಭ್ರಾಂತಿ ಜಾನಿ ಕೆಲ ಮನುಜಾನಿನ ಜಿಂದಿನ ದಾವಾಟಿ ಕಾಣಿ ಹೆಂಡಾರು ಮಕ್ಕಳು ಸಂಪತ್ತಿಗೆಲ್ಲ ಶಿವನು ಏನನು ತಿಯನೋ ಅನುಕೂಲ ಧ್ಯಾನತ್ತಿ ನಿನಗೈದು ಬಿಟ್ಟಾರೋ ಲಘು ಮಾಡಿವತ್ತಿ ಆಮ್ಯಾಲೆ ಓದೆತ್ತು ಮ್ಯಾಲಿನ ಕಕುಲಾತಿ ಬಂಗಾರ ಮೋಹಾನ್ಯ ಮಾಲೆಯೊಳು ಹಾಕಿ ಕಂಠಿ ಕೇವತ್ತಗಳು ಕಡಿಕೊಂಡು ಹೊಂಟಿ ಕಂಠಿ ಕೇವತ್ತಗಳು ಕಡಿಕೊಂಡು ಹೊಂಟಿ ನಿನ ಕೈದಾಗುಳದಿಲ್ಲೋ ಧರಿಸುವ ಗಂಟಿ ಉಡದಾರ ಕಡಿಕೊಂಡು ಎರಿಸಾರೋ ಎಂಟಿ ಕೆಲವು ಮನುಷ್ಯ ನಿನ ಜಿಂದಿನ ದಾವಾಟಿ ಕಾಣಿ ಬಲ್ಲವರು ತಿಳಿಬೇಕು. ಇದುವರೆಗೆ ಚಿಂಚೋಳಿ ತಾಲೂಕಿನ ಎಲ್ಮಾಮಡಿಯ ಕರ್ಬಸಯ್ಯ ಸ್ವಾಮಿ ಮಠಪತಿ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದಿರಿ. ಈಗ ಕೊನೆಯಲ್ಲಿ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ ಬಾರ್ಪರಜನ ಏನ್ ನಡೆಸಿವ? ಏನಪ್ಪ ಕೆಲಸಗಳು ನೋಡು, ಮನೆ ಕೆಲಸಗಳು ಹಂಗ ಹಿಂಗ ಮಾಡ್ಕೊತ ಒಂದ್ ಸ್ವಲ್ಪ ಅಲ್ಲಿ ಲಗ್ನ ಪಗ್ನ ಮಾಡಿ ಬಂದಿನಪ್ಪ, ಬ್ಯಾಸರ ಬರ್ಲಿಕ್ಕೆ ನೋಡು. ಅಲ್ಲ ನಂದು ನಿನ್ಗೆ ಮಾತಾಡ್ತಾಗ್ಲಿಲ್ಲ. ಯಾಕೆ ಅರ್ಥ ಆಗ್ಲಿಲ್ಲ? ಲಗ್ನ ಮಾಡಿ ಬಂದಿವಿ ಅಂತ ಹೇಳದೆ. ಹೌದಲ್ಲ, ಲಗ್ನಕ್ಕೆ ಹೋಗಿದ್ದಕ್ಕೆ ಬ್ಯಾಸರ ಬಂತು ಅಂತ ಅಂದ. ಬಿಸಿಲಾಗ ತಿರುಗಾಡಿ ಬರ್ತೀವಲ್ಲಪ್ಪ. ಹೌದಲ್ಲ, ನೀ ಲಗ್ನ ಯಾವ ಮಾಡ್ಕೊಂಡಿ? ನಮ್ದು ಹಳೆ ಕಾಲ ಆಯ್ತು. ಕಾಲ್ ಹಳಿದಾಗ್ಲಿ ಹೊಸದಲ್ಲಿ ನಿನ್ ಲಗ್ನಕ್ಕೆ ಮಂದಿ ಬರ್ಬೇಕಂತ ಮನಿ ಮನಿಗೆ ಹೋಗಿ ಪತ್ರ ಕೊಟ್ಟು ಎಲ್ಲರಿಗೂ ಬಾ ಅಂತ ಹೇಳಿ ಹೌದಿಲ್ಲ, ಅವರೆಲ್ಲರೂ ಬಂದ ಲಗ್ನ ಚಲೋ ಆಗ್ತದೆ, ಬಂಧು ಬಳಗ ಗೆಳೆಯರು ಎಲ್ಲರೂ ಸೇರ್ಕೊಂಡಿರ್ತದೆ ಹೌದಿಲ್ಲ. ಮತ್ತೆ ಅವರು ನಿನ್ನೆ ದಾಸರ ಮಾಡಿಕೊಂಡು ಬಂದಿದ್ದಿಲ್ಲ ಅಂದ್ರೆ ಅಲ್ಲಪ್ಪ, ಈಗ ಸಣ್ಣ ವಯಸ್ಸಿತ್ತು ಅಂತಂದ್ರೆ ಓಡಾಡಿ ಖುಷಿ ಪಟ್ಟು ಎಲ್ಲ ಎಂಜಾಯ್ ಮಾಡಿ ಬರ್ತಾರಪ್ಪ. ಈಗ ನಮ್ದು ಆಗ್ಲಿಕ್ಕತ್ ನೋಡಿ, ಇನ್ನ ಆಗ್ಲಿತ್ತು ಅಂತಂದ್ರೆ ನಿನ್ ಲಗ್ನ ಹಿರಿಯರು ಬಂದು ಆಶೀರ್ವಾದ ಮಾಡಿ ಮಾಡ್ಯಾರ, ನಾವು ಹೋಗ್ತೀವಿ ಹಂಗೇನೆ, ಆದ್ರೆ ಸ್ವಲ್ಪ ಬ್ಯಾಸರ ಹಂಗೇನೆ ಅದ ಆಗೇಳಿಬೇಡ ಅಂದ್ರೆ ನಾ ಹೇಳಿದೇನು, ಇದು ಕಾಮನ್ ಆಗಿ ಡೈಲಾಗ್ ಎಲ್ಲರೂ ಅನ್ನುವಂಥದ್ದು. ಹೌದು, ನಾ ಅಂತೀನಿ ಅವ್ರು ನಮ್ಮವರು ಅಂತೇಳಿ ನಮ್ ಮನೆತನ ಬಂದು ಆಮಂತ್ರಣ ಕೊಟ್ಟು ಬರ್ರಿ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಖುಷಿಯಿಂದ ಹೋಗಿ ಆಶೀರ್ವಾದ ಮಾಡೋದು. ಅದಕ್ಕೆ ಹೋಗಿರ್ತೀವಪ್ಪ, ಮತ್ ಬಂದ್ರೆ ರಾಗಿ ಹಾಕಿಳಿಬೇಕು ಆಗ್ತದೆ, ಸ್ವಲ್ಪ ದೇಹ ಕೊಡಂಗಿಲ್ಲ. ಹಂಗಲ್ಲ, ಖುಷಿಯಿಂದ ಹೋಗಿ ಖುಷಿಯಿಂದ ಬಂದು ಖುಷಿಯಿಂದ ಒಂದ್ ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಡುದು. ಮನೆಗೆ ಬಂದ್ಮೇಲೆ ಮಜ್ಜಿಗೆ ಕುಡಿತೀವಪ್ಪ, ಅಲ್ಲಿ ಹೋದಲ್ಲಿ ಏನಿರ್ತದೆ ಗೊತ್ತೇನು, ಊಟನೆ ಹೋಗಂಗಿಲ್ಲ ಅಲ್ಲಿ. ಹಂಗೆ ಮತ್ತೆ ಎಷ್ಟು ಇದ್ದು ಅಷ್ಟು ಊಟ ಮಾಡುದು. ಅದಕ್ಕೆ ಅದೇ ನೋಡ, ಈಗ ಲಗ್ನ ಮನೆಯಾಗ ಏನಂತಂದ್ರ ಅವ್ರ ಟೇಸ್ಟ್ ಪ್ರಕಾರ ಅವ್ರ ಇದ್ ಪ್ರಕಾರ ಮಾಡಿರ್ತಾರ, ಐಟಮ್ ಬಹಳ ಇರ್ತಾವ. ಹೌದಲ್ಲ, ಎಲ್ಲ ಉಣ್ಬೇಕಂತೇನು ಗುತ್ತಿಗೆ ಕೊಟ್ಟಿರುದಿಲ್ಲ. ನಮಗ್ ಯಾವ್ದು ಹಿಡಿಸ್ತದ, ಅನ್ನ ಸಾಂಬಾರ್ ಹಿಡಿಸ್ತು ಅನ್ನ ಸಾಂಬಾರ್ ಉಂಟು, ಅನ್ನ ಮಜ್ಜಿಗೆ ಇದ್ದು ಅನ್ನ ಮಜ್ಜಿಗೆ ಉಂಟ, ಉಳಿದ ಐಟಮ್ ಹಿಡಿಸು ತಗೊಳುದು ಏನು, ಆದ್ರೆ ಎಲ್ಲ ಹಾಕೊಂಡು ಚಲ್ಲದ ಮಾತ್ರ ಆಗಂಗಿಲ್ಲ, ಅದು ಮಾತ್ರ ಬಿಡಬೇಕು. ಹೌದೌದು, ನಾವೇ ಹಾಕೊಳ್ಳಕ್ಕೆ ಹೋಗಂಗಿಲ್ಲಪ್ಪ. ಹೌದಿಲ್ಲ, ನಾವು ಬೇಕಾಗದೆ ಅದ್ ಲಗ್ನದಾಗ ಅದು ಏನೇನೋ ಮಾಡಿರ್ತಾರೆ, ಏನ್ ತಿನ್ಬೇಕನಸ್ತದಪ್ಪ, ಒಂದಿಷ್ಟ ಅನ್ನ ಮಜ್ಜಿಗೆ ಅನ್ನ ಸಾರು ಹಿಂಗೇನಾದ್ರು ತಿನ್ಬೇಕನಸ್ತದ ಅಷ್ಟೇ ತಗೊಂಡು ಬಂದ್ಬಿಡ್ತೀವಿ. ನೋಡ್ ಒಂದು ಪ್ರಶ್ನೆ ಕೇಳ್ಬೇಕಂದ್ರೆ ಮತ್ತೇನಪ್ಪ ಪ್ರಶ್ನೆ, ನೀ ಸಿಟ್ ಮಾಡ್ಕೊಳ್ಳಲ್ಲ ಅಂತ ಕೇಳ್ತು. ನೀ ಸಿಟ್ ಮಾಡ್ಕೊಳ್ಳೋ ಅಂತದ ಪ್ರಶ್ನೆ ಕೇಳಿಲ್ಲದ್ರು ಮಾಡ್ಕೊಳ್ಳಂಗಿಲ್ಲ. ನನ್ಗೇನು ಗುರ್ತನು, ಏನದು ಶೋಭಕ್ ಸಿಟ್ಟಾಗಬಾರ್ದು ಅಂತ ನಾನು. ಹೌದಾ, ಸಿಟ್ಟಾಗಬಾರ್ದು ಅಂತಿದಿ, ಪ್ರಶ್ನೆನು ಹಂಗದ ಅಂತಿದಿ, ಮತ್ತೆ ಹೆಂಗ ನಾ ಹೇಳ್ಬೇಕು, ಸಿಟ್ಟಾಗಲಾರ್ದ ಹೇಳ್ಬೇಕು, ಸಿಟ್ಟಾಗಲಾರ್ದಂಗ ಹೇಳ್ಬೇಕು ನಾವು ಉತ್ತರ. ಉತ್ತರ ಉತ್ತರ ನೋಡ ಹೆಂಗದ ಕೇಳ ಪ್ರಯತ್ನ ಮಾಡ್ತೀವಿ ಹಂಗೆ. ಈಗ ಮಕ್ಕಳ ಸಲುವಾಗಿ ನೀ ಏನೇನ್ ಆಸ್ತಿ ಮಾಡಿ? ಯಾಕಪ್ಪ ನಮ್ಮ ಆಸ್ತಿ ಮೇಲೆ ಕಡಬೇಕು ನಿನಗ? ಬಂತಲ್ಲ ಸಿಟ್ಟು, ಸಿಟ್ಟಲ್ಲ ಯಾಕ ಅಂತ. ನನ್ನ ಆಸ್ತಿ ನನ್ನ ಮಕ್ಕಳಿಗೆ ಸಂಬಂಧಪಟ್ಟಿದ್ದು, ನೀ ಯಾರು ಕೇಳಲಿಕ್ಕತ್ತಿ ಈಗ ಅಂತ. ಹೌದಲ್ಲ, ಅದ ಆಮೇಲೆ ಉತ್ತರ ಹೇಳ್ತೀನಿ ನನಗೆ. ನೀ ಏನೇನ್ ಮಾಡಿ? ಏನೇನ್ ಮಾಡ್ತೀವಪ್ಪ ಮಕ್ಕಳ ಸಲುವಾಗಿ, ಮನಿ ಅಂತ ಮಾಡೀವಿ, ಹೊಲ ಅಂತ ಮಾಡೀವಿ, ಬಂಗಾರ ಅಂತ ಮಾಡೀವಿ, ಬೆಳ್ಳಿ ಅಂತ ಮಾಡೀವಿ, ಗಾಡಿಗಳಂತ ಕೊಡಿಸೀವಿ, ಮತ್ತೆ ಮಕ್ಕಳಿಗೆ ಮಾಡ್ಲಿಲ್ಲದ್ರೆ ಏನಪ್ಪ ಮತ್ತೆ ಇದನ್ನೆಲ್ಲ? ಹೌದಲ್ಲ, ನನ್ನ ಒಂದು ಅರ್ಥದ ಶೋಭಕ ಏನದು, ಇದು ನಿಜವಾದ ಆಸ್ತಿನ ಅಥವಾ ನಿಜವಾದ ಆಸ್ತಿ ಬೇರೆ ಏನಾರ ಅದನ? ಎಂತ ರಾಜಣ್ಣ ನೀನು, ಶಾಣೆ ಶಾಣೆ ಅಂದ್ಕೊಳ್ಳೇ, ಬಾಳೆ ಶಾಣೆ ಅಲ್ಲಿ ಬಿಡು. ಹೌದಲ್ಲ, ಅಲ್ಲ ಮತ್ತೆ ಇದು ನಿಜವಾದ ಆಸ್ತಿ ಅಲ್ಲ ಅಂದ್ರೆ ಬೇರೆ ಪುಕ್ಕಟದ ಯಾರಾದ್ರೂ ತಗೊಂಬಂದಿ ಅಂತ ಅನ್ಕೊಂಡೇನೆ. ಅಲ್ಲ, ನನ್ ಕೇಳಿದ್ರೆ ಒಬ್ಬರ ಹತ್ರ ಹಿಂಗೆ ಹೋಗಿದೆ ನಾವು, ಹಿಂಗೆ ಹೋದಾಗ ಒಬ್ರು ಹೇಳಿದ್ರು, ಏನ್ ಹೇಳಿದ್ರು, ನಾನು ಹಿಂಗೆ ಪ್ರಶ್ನೆ ಕೇಳಿದ್ರು, ಅವರು ನಾನು ಹಿಂಗೆ ಪ್ರಶ್ನೆ ಕೇಳಿದ್ರು, ನೀ ಹೇಳ್ದಂಗೆ ನಾನು ಉತ್ತರ ಹೇಳ್ದೆ. ಹೌದಾ? ಆಮೇಲೆ ಅವ್ರು ಉತ್ತರ ಕೊಟ್ರು ನೋಡು, ಅದು ನನಗೆ ಬರಬರತ್ತೆ ನಾ ತಿಳ್ಕೊಂಡಿ ತಪ್ಪು ಅಂತೇಳಿ. ಓಹೋ, ಅದೆಂತದಪ್ಪ ಮತ್ತೆ? ಅವ್ರೇನಂದ್ರು, ನಾವು ನಮ್ಮ ಮಕ್ಕಳಿಗೆ ಮಾಡುವಂತ ನಿಜವಾದ ಆಸ್ತಿ ಏನಾದ್ರೂ ಇದ್ರ ನಮ್ಮ ಒಳ್ಳೆ ಆರೋಗ್ಯ. ನಾವು ತಾಯಿ ತಂದೆ ಅನ್ನೋರು ಏನಿದ್ವಲ್ಲ, ನಾವು ಒಳ್ಳೆ ಆರೋಗ್ಯದಿಂದ ಇರೋ ತನಕ ಬದುಕಿದ್ವಿ ಅಂತಂದ್ರ ಅದು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂತ ಹೇಳಿದ್ರು. ನಿಂಗೇನ್ ತಿಳಿವಲ್ದು? ತಿಳಿವಲ್ದಂತಲ್ಲ, ಅವ್ರ ಆರೋಗ್ಯವಾಗಿರೋದಕ್ಕೂ ಇವರಿಗೆ ನಿಜವಾದ ಆಸ್ತಿ ಅನ್ನೋದಕ್ಕೂ ಏನ್ ಸಂಬಂಧ ಅಂತ ವಿಚಾರ ಮಾಡ್ಲಿಕ್ಕೆ. ಹೌದಿಲ್ಲ, ಒಂದೇನಂದ್ರೆ ಅವ್ರ ಆರೋಗ್ಯ ಇದ್ರಂದ್ರೆ ಇವರು ಆರಾಮ ಇರ್ತಾರ ಅನ್ನೋದಕ್ಕೊಂದು. ಅದು ಒಂದು. ಓಕೆ, ಈಗ ನಾವ್ ಏನೇ ಆಸ್ತಿ ಗಳಿಸ್ಲಿ ಎಷ್ಟೇ ಇರ್ಲಿ ಏನೇ ಇರ್ಲಿ, ಮನೆಗೆ ಶುಗರ್ ಬಂದಿರ್ತದ, ಮನೆಗೆಲ್ಲ ಇರ್ತದ, ಅವ್ರಿಗೆ ಏನ್ ತಿನ್ಲಿಕ್ಕೆ ಆಗ್ತದ? ಸಿ ಬಿಡ್ಬೇಕಪ್ಪ, ರಿಸ್ಟ್ರಿಕ್ಷನ್ಸ್ ಬರ್ತವ, ಅದು ಮಾಡ್ಬೇಡ್ರಿ, ಇದು ಮಾಡ್ಬೇಡ್ರಿ, ಹಂಗೈತ್ರಿ ಹಿಂಗೈತ್ರಿ ಅಂತ ಎಲ್ಲ ಹಣ್ಣು ತಿನ್ಲಿಕ್ಕೆ ಆಗ್ತೀನಿ, ಬಿ ಪಿ ಬಂತು ಆಗೋದಿಲ್ಲ. ಹೌದಾ? ಅದಕ್ಕ ಅವ್ರು ಏನ್ ಹೇಳಿದ್ರಂತಂದ್ರ, ನೋಡ್ರಿ ನಾವ್ ನಮ್ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂದ್ರ ನಾವ್ ಎಲ್ಲಿ ತಾನೇ ಇರ್ತೀವಿ ಅಲ್ಲಿ ತಾನೇ ನಮ್ಗೆ ಶುಗರ್ ಇರಬಾರ್ದು, ಬಿ ಪಿ ಇರಬಾರ್ದು, ಈ ಕ್ಯಾನ್ಸರ್ ಅಂತ ರೋಗಗಳು ಬಂದಿರಬಾರ್ದು. ಯಾಕ್ರಿ ಅಂತ ಕೇಳಿದ್ರ, ಅವ್ರಂದ್ರು ಡಾಕ್ಟರ್ ಬಲ್ ಹೋಗಿರ್ತೀರಿ ನೀವು, ಶುಗರ್ ಏನೋ ಡೌಟ್ ಬಂದಿರ್ತದ, ಟೆಸ್ಟ್ ಮಾಡೋ ಡಾಕ್ಟರ್ ಅಂತಾರೆ, ನಿಮ್ ಮನೆಗೆ ಹಿಸ್ಟ್ರಿ ಅದನ್ರಿ ಶುಗರ್ದು, ನಿಮ್ಮ ಅಪ್ಪರಿಗೆ ನಿಮ್ ಮುದ್ದರಿಗೆ ಶುಗರ್ ಇತ್ತೇನ್ರಿ ಅಂತ ಕೇಳ್ತಾರೆ. ಅವ್ರಿಗಿತ್ತಂದ್ರ ಬಳವಳಿ ಏನದ, ಅವ್ರ ಆಸ್ತಿ ಇದು ಕೊಟ್ರ ನಮ್ಗ. ಓಹೋ, ಇದು ಹೊಸಾದ ಶುರು ಆತಪ್ಪ ಹಂಗಾರ ಟ್ರೆಂಡ್. ಅಂತಂದ್ರೆ ಅವ್ರ ಏನಂದ್ರು, ಯಾವ ಮನೆಯೊಳಗ ಫ್ಯಾಮಿಲಿ ಹಿಸ್ಟ್ರಿ ಇರ್ತದ, ಯಾರಿಗೆ ತಾಯಿ ತಂದೆಗೆ ಮುತ್ತೈಗೆ ಇರ್ತಾವ ಕೆಲವೊಂದು ಬ್ಯಾನಿಗಳು, ಅವು ಮುಂದೆ ಮಕ್ಕಳಿಗೆ ಬರೋ ಸಾಧ್ಯತೆಗಳು ಹೆಚ್ಚಿಗಿರ್ತದೆ. ಬರ್ತಾವ ಅಂತ ಗ್ಯಾರಂಟಿ ಅಲ್ಲ, ಬರೋ ಸಾಧ್ಯತೆಗಳು ಹೆಚ್ಚಿಗಿರ್ತವೆ. ಅವಾಗ ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾಸ್ಕೊಂಡು ನಾವು ಇದು ಮಾಡಿದ್ರೆ ಬರಲಾರ್ದಂಗ ತಡೆಗಟ್ಟಬಹುದು. ಅದಕ್ಕ ನಿಜವಾದ ಆಸ್ತಿ, ಮಕ್ಕಳು ಆರಾಮಿರೋದ ಹೋದಾಗ ಅವ್ರಿಗೇನ್ರ ಶುಗರ್ ಆಗಿತ್ತು, ಏನ ಸಮಸ್ಯೆ ಇತ್ತು ಅಂತ ಕೇಳ್ತಾರೆ, ನಿಮ್ಮ ಅಪ್ಪ ಹೋಗಿತ್ತೇನು ಶುಗರ್ ಅಂತ ಇತ್ರಿ ಅಂತ ಅಂದ್ರು ಅವರು ಅಂತಂದ್ರ ನಿಂದ ಆಸ್ತಿ ಹೋಯ್ತಾನೆ. ಇಂತ ಆಸ್ತಿಗಳು ಮಾಡಬಾರ್ದು, ಮಕ್ಕಳಿಗೆ ಇಂತ ಆಸ್ತಿಗಳು ಮಾಡಬಾರ್ದು ಅಂದ್ರೆ ಆರೋಗ್ಯವಂತ ಆಸ್ತಿ ಮಾಡಬೇಕು. ನಾವು ಇರತ್ತಾನೆ ಆರೋಗ್ಯವಾಗಿ, ನಮ್ಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಅಂತ ಯಾವೂ ಇಲ್ಲ ಅಂತಂದ್ರ ಮಕ್ಕಳಿಗೆ ನಿಜವಾದ ಆಸ್ತಿ ಕೊಟ್ಟಂಗ. ಅಂದ್ರೆ ನಾವೇನ್ ಆಸ್ತಿ ಮಾಡಿರ್ತೀವಿ, ಆಸ್ತಿಯನ್ನ ಅವ್ರಿಗೆ ಅನುಭವಿಸ್ಲಿಕ್ಕೆ ಆರೋಗ್ಯ ಬೇಕು. ನಾವು ನಮ್ಮ ಆಸ್ತಿ ನಾವು ಏನೇ ನಾವು ಮಾಡಿವಿ ನೋಡು, ನಾವು ಅನುಭವಿಸ್ಬೇಕು ಅಂದ್ರೆ ನಮ್ಗೆ ಆರೋಗ್ಯ ಬೇಕು. ಹೌದು, ಮತ್ತೆ ಆರೋಗ್ಯ ಇರ್ಲಿಲ್ಲ ಅಂದ್ರೆ ಏನಪ್ಪ, ಏನಿದ್ದಿ ಏನಿಲ್ಲ ಏನಿಲ್ಲ. ಹೌದೌದು, ಈಗ ಕೆಲವ್ರು ಅಂತಾರ ನಂಗೆ ಮಾತ್ರ ಏನ್ ಮಾಡ್ಬೇಕ್ರಿ, ಎಲ್ಲ ಇದು ಅದ, ನಾವು ಇದು ಮಾಡ್ಬೇಕಂತೀವಿ, ಕಾಲ್ ಬ್ಯಾನಿ ಅವ್ರಿ, ಎಲ್ಲಿ ಹೋಗ್ಬೇಕಂದ್ರೆ ಆಗುದಿಲ್ಲ, ಎಲ್ಲಾರು ಟೂರ್ ಹೋಗ್ಬೇಕಂತೀವಿ ಆಗವಲ್ದ್ರಿ, ರೊಕ್ಕದ ದುಡ್ಡದ ಎಲ್ಲಾದ ಹೋಗ್ಬೇಕಂದ್ ಮನ್ಸದ ಆಗವಲ್ದ. ಹಿಂಗಿರೋದ್ರಿಂದ ನಾವ್ ಏನ್ ಮಾಡ್ಲಿಕ್ಕೆ ಆಗ್ತಿಳು, ಅದಕ್ಕೆ ಈ ರೀತಿ ನಮ್ಮ ಆರೋಗ್ಯಯುತವಾಗಿ ನಾವ್ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇನ್ ಎಲ್ಲಾ ಮಾಡಿದ್ಮೇಲೂ ಬರ್ತದಂತ ಮತ್ತೆ ಬೇರೆ ಹೌದಿಲ್ಲ. ಅದಕ್ಕೇನು ಜಲ್ದಿ ಹೇಳ್ಬೇಕು, ಜಲ್ದಿ ಹೇಳ್ರಿ.